ಹೈಕೋರ್ಟ್ ಆದೇಶದವರೆಗೆ ತಡೆ, ಹೈಕೋರ್ಟ್ ರಿಜಿಸ್ಟ್ರಾರ್ ಸ್ಪಷ್ಟನೆ. ಮತ್ತು ರಾಜ್ಯದ ವಿವಿಧೆಡೆ ಹೋಳಿ ಹಬ್ಬದ ಸಂಭ್ರಮ, ಬಣ್ಣದಲ್ಲಿ ಮಿಂದೆದ್ದ ಜನತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆರೋಗ್ಯಕ್ಕೆ ಹಾನಿಕರ ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ. ಆಕಾಶವಾಣಿ ಭದ್ರಾವತಿ, ಸಮಯ ಆಗಿದೆ ಸರಿಯಾಗಿ 6:51. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಸಮಾಜ ಕಲ್ಯಾಣ ಇಲಾಖೆಯು ಪರಿಶಿಷ್ಟ ಜಾತಿಯವರ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುತ್ತಿದೆ. ಈ ಮೂಲಕ ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಕ್ರಮದಡಿಯಲ್ಲಿ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ನೀಡುವ ನಿಟ್ಟಿನಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸಲಾಗುತ್ತಿದೆ. ಇದರಲ್ಲಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ, ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲಾ ಸೌಲಭ್ಯಗಳನ್ನು ನಿಗದಿತ ಮೊತ್ತದ ಮೂಲಕ ನೀಡಲಾಗುತ್ತಿದೆ. ಅಂತೆಯೇ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸಲಾಗುತ್ತಿದೆ. ಭೋಜನ ವೆಚ್ಚ, ಶುಚಿ ಸಂಭ್ರಮ ಕಿಟ್, ಎಲ್ಲಾ ಸೌಲಭ್ಯವೂ ಇದರಲ್ಲಿ ಒಳಗೊಂಡಿರುತ್ತದೆ. ಇದು ಜಂಟಿ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ದಾವಣಗೆರೆ ಜಿಲ್ಲೆಯ ಪ್ರಕಟಣೆ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಭತ್ತದಲ್ಲಿ ಪ್ರಮುಖ ಕೀಟಗಳ ನಿರ್ವಹಣೆ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆಯ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶರಣಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ, ಬನ್ನಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನಾನು ಕತ್ತಲ್ಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿದ್ದೇನೆ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಎಚ್ ಜಿ ಸಣ್ತಿಮ್ಮಪ್ಪ, ಮುಖ್ಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲ್ಗೆರೆ. ಇಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಒಂದು ಚಟುವಟಿಕೆಗಳು ಯಾವೆಲ್ಲ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ, ಸಂಶೋಧನೆ ಆಗಿರಲಿ, ವಿಸ್ತರಣೆ ಆಗಿರಲಿ, ಶಿಕ್ಷಣ ಆಗಿರಲಿ, ಇನ್ನು ಹತ್ತು ಹಲವಾರು ಒಂದು ರೈತ ಕಲ್ಯಾಣ ಕಾರ್ಯಕ್ರಮಗಳನ್ನು ಈ ಕೇಂದ್ರದಿಂದ ಹಮ್ಮಿಕೊಂಡಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ಎಂ ಮಾಧ್ಯಮದ ಮೂಲಕ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ ರೈತ ಬಾಂಧವರೇ. ಹೇಳಿ ಸರ್, ಈ ಒಂದು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕಿರು ಪರಿಚಯದೊಂದಿಗೆ ಆರಂಭ ಮಾಡಿ. ಈ ಒಂದು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ 1975 ಈಗಿನ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVK ಅಂತ ಏನಂತೀವೋ ಆ ಒಂದು ಸಂಸ್ಥೆಯಿಂದ ಪ್ರಾರಂಭವಾಯಿತು. ನಂತರ ಈ ಒಂದು 2012 ಈ ಒಂದು ವಿಶ್ವವಿದ್ಯಾಲಯ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಬೇರ್ಪಟ್ಟು ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯಕ್ಕೆ ಒಳಪಡುತ್ತೆ. ಆ ಒಂದು 2012 ಈ ಒಂದು ಮೊದಲು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಅಂಡರ್ ಕೃಷಿ ಸಂಶೋಧನಾ ಕೇಂದ್ರ ಅಂತಿತ್ತು. ಈಗ ಈ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅಂತೇಳಿ ಮರು ನಾಮಕರಣ ಆಯಿತು. ಈ ಒಂದು ಸಂಶೋಧನಾ ಕೇಂದ್ರಕ್ಕೆ ಬಂದರೆ ಒಟ್ಟು ವಿಸ್ತೀರ್ಣ ಅಂದರೆ 312 ಒಟ್ಟು ವಿಸ್ತೀರ್ಣ. ಈ ಒಂದು ವಿಸ್ತೀರ್ಣದಲ್ಲಿ ನಾವು ವಿವಿಧ ಬೆಳೆಗಳನ್ನು ತೋಟಗಾರಿಕೆ ಮತ್ತು ಕೃಷಿ ಬೆಳೆಗಳನ್ನು ಸಂಶೋಧನೆಗಳನ್ನು ಕೈಗೊಂಡಿರ್ತೀವಿ. ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಿಂದ ಕತ್ತಲಗೆರೆ ಗ್ರಾಮದಲ್ಲಿ ಒಂದು ಸಂಶೋಧನಾ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ. ಈಗ ಈ ಒಂದು ಕೇಂದ್ರ ಯಾವ ಒಂದು ಉದ್ದೇಶಕ್ಕೆ ಆರಂಭ ಆಯಿತು ಅಂತ ಅನ್ನೋದು ಸ್ವಲ್ಪ ಸಂಕ್ಷಿಪ್ತ. ಮುಖ್ಯವಾಗಿ ಕೃಷಿ ಚಟುವಟಿಕೆಗಳಲ್ಲಿ ಈ ಒಂದು ಏನು ಬೀಜೋತ್ಪಾದನೆ ಅಂದ್ರೆ ರೈತರಿಗೆ ಒಂದು ಗುಣಮಟ್ಟದ ಬೀಜಗಳನ್ನು ಪೂರೈಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮೊದಲು 1975 ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಈ ಒಂದು ಮಧ್ಯ ಕರ್ನಾಟಕ ಭಾಗದಲ್ಲಿ ಒಂದು ರೈತರಿಗೆ ಬೀಜೋತ್ಪಾದನೆ ಕೇಂದ್ರವಾಗಿ ಮುಖ್ಯವಾಗಿ ಸ್ಥಾಪನೆ ಆಗುತ್ತೆ. ತದನಂತರ ಈ ಒಂದು ಸಂಶೋಧನಾ ಕೇಂದ್ರ ವಿವಿಧ ಕಾರ್ಯಚಟುವಟಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತದೆ. ಈಗ ಇದರಲ್ಲಿ ಸುಮಾರು ವಿಭಾಗಗಳು ಇದಾವೆ, ಕೀಟಶಾಸ್ತ್ರ ಆಗಿರ್ಬೋದು, ರೋಗಶಾಸ್ತ್ರ ಆಗಿರ್ಬೋದು, ಬೇಸಾಯ ಶಾಸ್ತ್ರ, ತಳಿ ಅಭಿವೃದ್ಧಿ ಮತ್ತು ಉತ್ಪಾದನೆ, ಬೀಜದ ಘಟಕ ಒಂದು ಪ್ರಮುಖ ಅಂಶ ಆಗಿದೆ ಸರ್. ಇಲ್ಲಿ ಈಗ ಯಾವೆಲ್ಲ ಒಂದು ಬೀಜಗಳ ಉತ್ಪಾದನೆ ಮಾಡ್ತೀರಾ ರೈತರಿಗೋಸ್ಕರ ಅನ್ನೋದನ್ನ? ರೈತ ಬಂದವರಿಗೆ ಈ ಒಂದು ಕೃಷಿ ಸಂಶೋಧನಾ ಕೇಂದ್ರದಿಂದ ಸಾಕಷ್ಟು ತುಂಬಾ ಅನುಕೂಲ ಇದೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಒಂದು ಸಂಶೋಧನಾ ಕೇಂದ್ರದಲ್ಲಿ ಮೊದಲನೇದಾಗಿ ಸಂಶೋಧನೆ, ಬೀಜೋತ್ಪಾದನೆ ಮತ್ತು ಕೃಷಿ ವಿಸ್ತರಣೆ ಮತ್ತು ಕೃಷಿ ಡಿಪ್ಲೊಮಾ ಶಿಕ್ಷಣ ಅಂದ್ರೆ ಕೃಷಿ ಶಿಕ್ಷಣ ಅಂತಂದೇಳಿ 4 ವಿಭಾಗಗಳು ಕಾರ್ಯನಿರ್ವಹಿಸ್ತವೆ. ಈ ನಿಟ್ಟಿನಲ್ಲಿ ನಾವು ಮೊದಲನೇದಾಗಿ ಸಂಶೋಧನಾ ಏನೇನು ಚಟುವಟಿಕೆ ಇರ್ತವೆ ಸಂಶೋಧನೆಯಲ್ಲಿ ಅಂತ ನೋಡೋದಾದ್ರೆ ಸುಮಾರು ನಾವು ಏನು ನಮ್ದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಂತ ಏನಂತೀವಿ ಆ ಒಂದು ಸಂಸ್ಥೆಯನ್ನು ಒಳಗೊಂಡಂತ 2 ಮತ್ತು ಮುಖ್ಯವಾಗಿ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಸಮಕೃಷಿ ಪದ್ಧತಿ ಅಂತ ಇಂಟಿಗ್ರೇಟ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಅಂತೀವಿ, ಆ ಒಂದು ಸಮಕೃಷಿ ಪದ್ಧತಿ ವ್ಯವಸ್ಥೆ ನಮ್ದು ಏನು ಕೇಂದ್ರ ಸರ್ಕಾರ ನಮ್ದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನಿಂದ ಇಲ್ಲಿ ಒಂದು ಕಾರ್ಯನಿರ್ವಹಿಸ್ತಿದೆ. ಮತ್ತು ಮುಖ್ಯವಾಗಿ ಮೊದಲು ಏನು ಈಗ ಹಿಂದಿನ ಒಂದು ಮುಖ್ಯ ಇದರಲ್ಲಿ ನಮ್ಮ ದ್ವಿದಳ ಧಾನ್ಯಗಳೇ ಏನು ಸಮಗ್ರ ಕೃಷಿ ಪದ್ಧತಿ ಯೋಜನೆ ಜೊತೆಗೆ ದ್ವಿದಳ ಧಾನ್ಯದಲ್ಲಿ ಮುಖ್ಯ ಸಂಶೋಧನಾ ಕೇಂದ್ರ ಸಹ ನಮ್ಮ ಆಲ್ ಇಂಡಿಯಾ ಲೆವೆಲ್ ಅಂದ್ರೆ ಭಾರತೀಯ ಅನುಸಂಧಾನ ಪರಿಷತ್ ಅಂಡರ್ ಪಲ್ಸಸ್ ದ್ವಿದಳ ಧಾನ್ಯಗಳ ಒಂದು ಚಟುವಟಿಕೆ ಸಹ ಇಲ್ಲಿ ನಡೀತಿತ್ತು. ಮತ್ತು ಈ ಒಂದು ಕೇಂದ್ರದಿಂದ ವಿವಿಧ ಸಂಶೋಧನೆಗಳನ್ನೊಳಗೊಂಡು ಸುಮಾರು ವರ್ಷಗಳ ಒಬ್ಬ ವಿಜ್ಞಾನಿ ಸಂಶೋಧನೆಗಳನ್ನು ಮಾಡಬೇಕಂದ್ರೆ ಒಂದು ತಳಿ ಬಿಡುಗಡೆ ಮಾಡಬೇಕಂದ್ರೆ 4-5 ಬೇಕು. ಮತ್ತು ಯಾವ್ದಾದ್ರು ಒಂದು ನ್ಯೂಟ್ರಿಯೆಂಟ್ಸ್ ಟೆಸ್ಟ್ ಮಾಡೋಕಂದ್ರೂ ಸಹ 4-5 ಬೇಕಾಗುತ್ತಿರುತ್ತೆ. ಆ ನಿಟ್ಟಿನಲ್ಲಿ ಸುಮಾರು ವಿಜ್ಞಾನಿಗಳು ಅಂದ್ರೆ ಬೇಸಾಯ ಶಾಸ್ತ್ರ ಆಗ್ಬೋದು, ತಳಿ ವಿಜ್ಞಾನಿ ಆಗ್ಬೋದು, ಬೀಜ ವಿಜ್ಞಾನಿ ಆಗ್ಬೋದು ಮತ್ತು ಕೀಟ ತಜ್ಞರು ಎಲ್ಲರನ್ನೊಳಗೊಂಡ ಒಂದು ತಂಡನೂ ಸಹ ಇಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅದರಲ್ಲಿ ಮುಖ್ಯವಾಗಿ ಸಂಶೋಧನಾ ವಿಭಾಗದಲ್ಲಿ ಈಗ ಭತ್ತದಲ್ಲಿ ಸುಮಾರು ತಳಿಗಳನ್ನು ಈ ಒಂದು ಕೇಂದ್ರದಿಂದ ಬಿಡುಗಡೆ ಮಾಡಿದ್ದಾರೆ. ಕದಂಬ ಅಂತ ಕೇಳಿರ್ಬೋದು ರೈತರೆಲ್ಲರೂ, ತುಂಬಾ ಪ್ರಚಾರ ಇರತಕ್ಕಂತ ಮೊದಲಿನ ತಳಿ. ಈಗ ಇತ್ತೀಚಿನ ತಳಿಗಳು ಹೊಸದಾಗಿ ಬಂದು ಅವು ಸ್ವಲ್ಪ ಪ್ರಚಾರ ಕಡಿಮೆ ಆಗಿದೆ. ಮತ್ತೆ MTU 1001 ಅಂತ ಕೇಳಿರಿ, MTU 1010 ಅಂತ ಕೇಳಿರಿ. ಮತ್ತೆ ಮೊದಲು JJL ಅಂತ ಇತ್ತು 1798 ಅಂತ. ಮತ್ತು ಈ ತೊಗರಿ BRG5 ಅಂತ ಕೇಳಿರ್ಬೋದು. ಆ ನಿಟ್ಟಿನಲ್ಲಿ ಮತ್ತೆ ಭತ್ತದಲ್ಲಿ KMP 25 ಅಂತಿತ್ತು. ಮತ್ತು ಈಗ ಇತ್ತೀಚೆಗೆ ಬಿಡುಗಡೆ ಆದ ಅಂದ್ರೆ RNR ಅಂತಂದೇಳಿ RNR 15078 ಅಂತ ಬರುತ್ತೆ. ಈ ತರ ಅನೇಕ ತಳಿಗಳು ನಮ್ಮ ಕೇಂದ್ರದಿಂದ ಭತ್ತದಲ್ಲಿ ಬಿಡುಗಡೆ ಆಗಿವೆ. ಕೆಲವು ತುಂಬಾ 50%ಕ್ಕಿಂತಲೂ ಹೆಚ್ಚು ಭಾಗ ನಮ್ಮ ಕೇಂದ್ರದಿಂದ ಬಿಡುಗಡೆ ಆದಂತ ತಳಿಗಳು ಈ ಒಂದು ಪ್ರದೇಶದಲ್ಲಿ ರೈತರು ಅಳವಡಿಸಿಕೊಂಡಿದ್ದಾರೆ. ಮತ್ತು ಕಬ್ಬು ಈ ಪ್ರದೇಶದಲ್ಲಿ ಮುಖ್ಯವಾಗಿ ಮೊದಲು ಕಬ್ಬು ತುಂಬಾ ಪ್ರದೇಶ ಇತ್ತು. ಈಗ ಇತ್ತೀಚೆಗೆ ಕಬ್ಬಿನ ಪ್ರದೇಶ ಕಡಿಮೆ ಆಗಿದೆ. ನಮ್ಮ ಕೇಂದ್ರದಿಂದ ಬಿಡುಗಡೆಯಾದಂತಹ ಕಬ್ಬಿನ ತಳಿಗಳಂದ್ರೆ CY78-04 ಮತ್ತು CY71, CY77-04, CY86-02. ಈ ತರ ತಳಿಗಳು ಕಬ್ಬಿನಲ್ಲೂ ಸಹ ನಾವು ಬಿಡುಗಡೆ ಮಾಡಿಸಿದೀವಿ. ಮತ್ತು ಬೇಳೆಕಾಳುಗಳಲ್ಲಿ ಬಂದ್ರೆ ತುಂಬಾ ಉತ್ಕೃಷ್ಟವಾಗಿ ತುಂಬಾ ಗುಣಮಟ್ಟದ ಒಂದು ಬೇಳೆಕಾಳುಗಳು, ಈಗ ಉದ್ದು, ಅಲಸಂದೆ, ಹೆಸರು ಇರ್ಬೋದು. ಈಗ ಉದ್ದಿನಲ್ಲಿ LBG 625 ಅಂತೀವಿ, LBG 625, ರಶ್ಮಿ ಅಂತೀವಿ ನಾವು ಅದ್ರ ಲೋಕಲ್ ಅಲ್ಲಿ ಆ ಒಂದು ತಳಿ. ಮತ್ತೆ ಅಲಸಂದೆಯಲ್ಲಿ ಬಂದ್ರೆ BC2 ಅಂತ ಇರ್ತೀವಿ, ಮತ್ತೆ ಹೆಸರು PDM 84-178 ಅಂತೇಳಿ. ಈ ತರ ಹೊಸ ಹೊಸ ತಳಿಗಳು ಈ ಕೇಂದ್ರದಿಂದ ತುಂಬಾ ಬಿಡುಗಡೆ ಆಗಿವೆ. ಮತ್ತೆ ಬಾಳೆಯಲ್ಲಿ ಮುಖ್ಯವಾಗಿ ಏಲಕ್ಕಿ ಬಾಳೆ ಅಂತ ಏನು ಪ್ರಚಾರ ಈಗಲೂ ಅದನ್ನ ಅಷ್ಟೊಂದು ಪ್ರಚಾರವಾಗಿ ಒಂದು ಜನರು ಇಷ್ಟಪಡ್ತಿದ್ದಾರೆ. ಆ ಒಂದು ಏಲಕ್ಕಿ ಬಾಳೆ ಸಹ ಈ ಒಂದು ಕೇಂದ್ರದಿಂದ ಬಿಡುಗಡೆ ಆಗಿದಂಥವು. ಅದರಲ್ಲಿ ಇನ್ನು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈ ಒಂದು ಪ್ರದೇಶದಲ್ಲಿ ಇವೆಲ್ಲ ಬೆಳೆಗಳನ್ನು ಬೆಳೆದು ರೈತರು ಹೆಚ್ಚಿನ ಇಳುವರಿ ಪಡಿತಿದ್ದಾರೆ. ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ವೀಳ್ಯದೆಲೆ ಇರ್ಬೋದು, ವೀಳ್ಯದೆಲೆಯಲ್ಲಿ ಕೆಲವು ಕೀಟಗಳು ಬಾಧಿಸ್ತಿರ್ತಾವ, ಆ ಒಂದು ಹತೋಟಿಗೆ ಈ ಒಂದು ಕೇಂದ್ರದಿಂದಲೇ ಸಹ ಒಂದು ಶಿಫಾರಸು ಮಾಡಿ ಬಿಡುಗಡೆಯಂತಹ ತಳಿಗಳು. ಮತ್ತು ಬಾಳೆಯಲ್ಲಿ ಎರಡು ಕಂದು ಹಾಕಿ, ಮೊದಲೇನು ಒಂದೇ ಕಂದು ಬೆಳೀತಿದ್ರು, ಈಗ ಎರಡು ಕಂದು ಹಾಕಿ ಅಂದ್ರೆ ಒಂದಡಿ ಎರಡಡಿಯಲ್ಲಿ ಎರಡು ಕಂದು ಇಡೋದು. ಅದನ್ನ 125% ಶಿಫಾರಸು ಮಾಡತಕ್ಕಂಥ ಪೋಷಕಾಂಶವನ್ನು ಬಳಸಿಕೊಂಡು ಹೆಚ್ಚಿನ ಇಳುವರಿ ಬೆಳಿಬಹುದು ಅನ್ನೋದೊಂದು ತಾಂತ್ರಿಕತೆಯೂ ಸಹ ಈ ಕೇಂದ್ರದಿಂದ ಬಿಡುಗಡೆ ಆಗಿದೆ. ಮತ್ತು ಕಬ್ಬಿನ ಒಂದು ಮಧ್ಯದಲ್ಲಿ ಅಂದ್ರೆ ವೈಡರ್ ಸ್ಪೇಸಿಂಗ್ ಅಲ್ಲಿ ಅಂತರ ಜಾಸ್ತಿ ಇಟ್ಕೊಂಡು ಕಬ್ಬು ಬೆಳೆದು ಅದರಲ್ಲಿ ತೆಂಗಳುರುಳಿ, ಸೋಯಾವರೆ ಮತ್ತು ತರಕಾರಿಗಳನ್ನು ಬೆಳೆದು ರೈತರು ಒಂದು ಕಬ್ಬು ಏನಂದ್ರೆ ವರ್ಷದ ಬೆಳೆ, ಅದರಲ್ಲಿ 3-4 ತಿಂಗಳಲ್ಲಿ ಇನ್ನ ಕಬ್ಬು ಬೆಳೆಯೋದ್ರೊಳಗೆ ಅಲ್ಪಾವಧಿ ಬೆಳೆಗಳನ್ನು, ತರಕಾರಿ ಮತ್ತು ದ್ವಿದಳ ಧಾನ್ಯಗಳನ್ನು ಬೆಳೆದು ರೈತರಿಗೆ ಬೇಗ ಒಂದು ಆದಾಯ, ಕಬ್ಬು ಬೆಳೆಯೋಕೆ ಒಂದು ಆದಾಯ ಸಹ ಕೊಡಬಹುದು ಅನ್ನೋದನ್ನ ಈ ಕೇಂದ್ರದಿಂದ ತಾಂತ್ರಿಕತೆ ಬಿಡುಗಡೆ ಆಗಿದೆ. ಮತ್ತು ಕೆಲವು ಏನಂದ್ರೆ ಈ ಕಬ್ಬಿನಲ್ಲಿ ಕೆಲವು ಸೂಕ್ಷ್ಮಾಣ ಜೀವಿಗಳನ್ನು ಹೆಚ್ಚಾಗಿ ಬಳಸಿಕೊಂಡು ಇಳುವರಿಯನ್ನ ಆ ತರಗು ಏನು ಕಬ್ಬು ಕಟಾವು ಮಾಡಿ ಉಳಿದಂತಹ ತರಗು ಅಂತೀವ, ಕಬ್ಬಿನ ರವದಿ ಅಂತೀವಿ, ಅದನ್ನ ಹಾಗೆ ಬಿಟ್ರೆ ಸುಟ್ಟು ರೈತ ಬಾಂಧವರು ಏನಂದ್ರೆ ಕಬ್ಬು ಕಟಾವು ಆದ್ಮೇಲೆ ಆ ತರಗನ್ನ ಸುಟ್ಟಾಕ್ತಾರೆ. ಅದನ್ನ ಸುಟ್ಟಾಕೋದ್ರಿಂದ ತುಂಬಾ ಅನಾನುಕೂಲ ಆಗುತ್ತೆ, ಯಾಕಂದ್ರೆ ಅಷ್ಟೊಂದು ಪೋಷಕಾಂಶ ಇರ್ತಕ್ಕಂಥ ತರಗನ್ನ ಸುಟ್ಟಾಕಿದ್ರೆ ಯಾವುದೇ ಪ್ರಯೋಜನ ಇರಲ್ಲ. ಆ ತರಗನ್ನ ಬೇಗ ಅಂದ್ರೆ ಕಟಾವು ಮಾಡಿ ನೆಲದಲ್ಲಿ ಬಿಟ್ಟಂತಹ ತರಗನ್ನ ಬೇಗ ಕಳೆತು ಮಣ್ಣಿನಲ್ಲಿ ಪೋಷಕಾಂಶ ಆಗಿ ಪರಿವರ್ತನೆ ಮಾಡ್ತಕ್ಕಂಥ ಅಣುಜೀವಿಗಳನ್ನು ಹಾಕಿ ಕಬ್ಬಿನ ರವದಿಯನ್ನು ಮಣ್ಣಿಗೆ ಸೇರ್ಸಕ್ಕಂತ ಒಂದು ತಾಂತ್ರಿಕತೆಯೂ ಸಹ ನಮ್ಮ ಕೇಂದ್ರದಿಂದ ಬಿಡುಗಡೆ ಆಗಿದೆ. ಮತ್ತು ಇನ್ನು ತಗ್ಗು ಪ್ರದೇಶಗಳಿಗೆ ಒಂದು ಭತ್ತ ಕಟಾವಾದ ತಕ್ಷಣ ಕೆಲವು ಉದ್ದು ಆಗ್ಬೋದು ಮತ್ತು ಸೋಯಾವರೆ ಆಗ್ಬೋದು, ಇಂತಹ ಪ್ರದೇಶಗಳಲ್ಲಿ ಮತ್ತು ಸೆಣಬು ಕಬ್ಬು ಕಟಾವಾದ ಮೇಲೆ ಈ ಸೆಣಬು ಬೆಳಿಬಹುದು. ನಾವು ಹಸಿರೆಲೆ ಗೊಬ್ಬರಗಳಾಗಿ ಸೆಣಬು ಸಹ ಬೆಳೆದು ಮುಂದಿನ ಒಂದು ಬೆಳೆಗೆ, ಭತ್ತದ ಬೆಳೆಗೆ ಪೋಷಕಾಂಶಗಳನ್ನು ಹೆಚ್ಚಾಗಿ ನಿರ್ವಹಣೆ ಮಾಡುವ, ಪೋಷಕಾಂಶ ಪೂರೈಕೆ ಮಾಡತಕ್ಕಂತ ಒಂದು ಹಸಿರೆಲೆ ಗೊಬ್ಬರಗಳನ್ನು ಸಹ ನಮ್ಮ ಕೇಂದ್ರದಿಂದ ಬಿಡುಗಡೆ ಮಾಡಿದ್ದು. ಈ ನಿಟ್ಟಿನಲ್ಲಿ ಸಂಶೋಧನಾ ಕೇಂದ್ರದಲ್ಲಿ ಹೆಚ್ಚಾಗಿ ನಮ್ಮ ಕೇಂದ್ರದಿಂದ ಕಾರ್ಯಚಟುವಟಿಕೆ ನಡೀತಲೇ ಇರ್ತವೆ. ಬಿಡುಗಡೆಯಾದಂತ ಹೊಸ ತಳಿಗಳನ್ನು ಈಗ ನಾವು ಏನು ಸಂಶೋಧನಾ ಕೇಂದ್ರದಲ್ಲಿ ಅಥವಾ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾದಂತಹ ತಳಿಗಳು ತಾಂತ್ರಿಕತೆಗಳನ್ನ ರೈತ ಬಾಂಧವರಿಗೆ ತಲುಸ್ಬೇಕಂದ್ರೆ ನಾವು ಒಂದು ವಿಸ್ತರಣೆ ವಿಭಾಗ ಅಂತೀವಿ. ಅಂದ್ರೆ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜ ಮತ್ತು ನಾವು ಶಿಫಾರಸು ಮಾಡಿರ್ತಕ್ಕಂಥ ತಾಂತ್ರಿಕತೆಗಳು, ಕೃಷಿಯಲ್ಲಿ ಹೊಸ ಹೊಸ ತಾಂತ್ರಿಕಗಳು ನಮ್ಮ ವಿಶ್ವವಿದ್ಯಾಲಯದಿಂದ ಆಗಿರ್ಬೋದು ಅಥವಾ ನಮ್ಮ ಮುಖ್ಯ ವಿಶ್ವವಿದ್ಯಾಲಯದಿಂದ ಅಥವಾ ಬೇರೆ ಸಂಶೋಧನಾ ಕೇಂದ್ರಗಳಿಂದ ಬಂದಂತಾಗಬಹುದು. ರೈತರಿಗೆ ತಲುಪಿಸುವಂತಹ ತಾಂತ್ರಿಕತೆಗಳು ರೈತರ ಮಟ್ಟಕ್ಕೆ ಅಂದ್ರೆ ಲ್ಯಾಬ್ ಟು ಲ್ಯಾಂಡ್ ಪ್ರೋಗ್ರಾಮ್ ಅಂತೀವಿ, ನಮ್ಮ ಪ್ರಯೋಗದಿಂದ ರೈತರ ತಾಕುಗಳಿಗೆ ತಲುಪಿಸ್ತಕ್ಕಂಥ ಒಂದು ಕಾರ್ಯಚಟುವಟಿಕೆ ನಮ್ಮಲ್ಲಿ ಕೃಷಿ ವಿಸ್ತರಣೆ ಅಂತೀವಿ. ಅದನ್ನು ಸಹ ನಮ್ಮಲ್ಲಿ ಕೃಷಿ ವಿಸ್ತರಣೆ ಕಾರ್ಯ ಸುಮಾರು ಎಲ್ಲಾ ವಿಜ್ಞಾನಿಗಳನ್ನು ಒಳಗೊಂಡಂತ ಕಾರ್ಯ ನಮ್ಮಲ್ಲಿ ನಿರ್ವಹಣೆ ಮಾಡ್ತಿರುತ್ತೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ ನಾವು ಕೃಷಿ ಇಲಾಖೆ ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರ ಆಗ್ಬೋದು ಅಥವಾ ಕೃಷಿ ಇಲಾಖೆ ಆಗ್ಬೋದು, ರೈತ ಸಂಪರ್ಕ ಕೇಂದ್ರ ಆಗ್ಬೋದು, ಇವನ್ನ ಒಳಗೊಂಡು ರೈತರಿಗೆ ಬೇಕಾದಂತಹ ತರಬೇತಿ ಕಾರ್ಯಕ್ರಮಗಳನ್ನು, ರೈತರಿಗೆ ಬೇಕಾದಂತಹ ಬೆಳೆಗಳಿಗೆ ತರಬೇತಿ ಕಾರ್ಯನ ಹಮ್ಮಿಕೊಂಡು ಮತ್ತು ಫ್ರಂಟ್ ಲೈನ್ ಡೆಮಾನ್ಸ್ಟ್ರೇಷನ್ ಮತ್ತೆ ಇವೆಲ್ಲ ಮುಂಚೂಣಿ ಪ್ರಾತ್ಯಕ್ಷಿಕೆಗಳು ಆತರ ಅವನ್ನೆಲ್ಲವನ್ನೂ ಸಹ ನಮ್ಮ ಕೇಂದ್ರದಿಂದ ರೈತರ ತಾಕೋಳು ತಲುಪಿಸ್ತಕ್ಕಂಥ ಕಾರ್ಯನೂ ಸಹ ನಮ್ಮಲ್ಲಿ ಮುಖ್ಯವಾಗಿ ನಡೀತಿರುತ್ತೆ. ಈಗ ಪ್ರಮುಖವಾಗಿ ತಾವು ಹೇಳಿದ್ರಿ, ಈಗ ಇದ್ರ ಉದ್ದೇಶ ಏನು, ಕಾರ್ಯಚಟುವಟಿಕೆ ಏನು, ಸಂಶೋಧನೆ ಮತ್ತೆ ವಿಸ್ತರಣೆ, ಶಿಕ್ಷಣ ಇದ್ರೆಲ್ಲ ಹೇಳಿದ್ರಿ. ಈಗ ಇದ್ರ ಜೊತೆ ಈಗ ಬೀಜೋತ್ಪಾದನೆಗೆ ಬಂದ್ರೆ ಪ್ರಮುಖವಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಕೇಂದ್ರದಿಂದ ರೈತ ಬಾಂಧವರಿಗೆ ಬೀಜೋತ್ಪಾದನೆಯಲ್ಲಿ ಬಂದ್ರೆ ನಮ್ಮ ಕೇಂದ್ರದಿಂದ ಮುಖ್ಯ ಈ ಕೇಂದ್ರ ಸ್ಥಾಪನೆ ಆಗಿದ್ದೆ ಬೀಜೋತ್ಪಾದನೆ ಕೇಂದ್ರ ಆಗಿ. ಇದರಲ್ಲಿ ಮುಖ್ಯವಾಗಿ ಭತ್ತ, ಕಬ್ಬು, ಮುಸುಕಿನ ಜೋಳ, ತೊಗರಿ, ಅವರೆ ಮತ್ತು ಇನ್ನು ಹೆಚ್ಚಿನದಾಗಿ ರಾಗಿ, ಈ ತರ ವಿವಿಧ ತಳಿಗಳನ್ನು ನಾವು ಬೀಜ ಅಂದ್ರೆ ಮೂಲ ಬೀಜ ಅಂತೀವಿ, ಅಂದ್ರೆ ಪ್ರಾಮಾಣೀಕೃತ ಬೀಜ ಅಂತೀವಿ. ಈ ಬೀಜಗಳನ್ನು ಅದಕ್ಕೆ ಆದಂತಹ ಒಂದು ವ್ಯವಸ್ಥೆ ಇರುತ್ತೆ ಬೀಜೋತ್ಪಾದನೆ ಮಾಡೋದಕ್ಕೆ. ನಮ್ಮ ಕೇಂದ್ರದಲ್ಲೂ ಸಹ ಮಾಡ್ತೀವಿ ಬೀಜೋತ್ಪಾದನೆ, ಮತ್ತು ರೈತರ ಜಮೀನುಗಳಲ್ಲೂ ಸಹ ನಾವು ಏನು ಕೃಷಿ ಇಲಾಖೆಯಲ್ಲಿ ಅಭಿವೃದ್ಧಿಯಾದ ಒಂದು ಸಂಸ್ಥೆ ಇದೆ ಬೀಜೋತ್ಪಾದನಾದಂತ, ಆ ಒಂದು ಸಂಸ್ಥೆ ಒಂದಿಗೆ ಒಡಗೂಡಿ ನಮ್ಮ ವಿಜ್ಞಾನಿಗಳು ಒಡಗೂಡಿ ರೈತರಲ್ಲೂ ಸಹ ರೈತ ವಿಜ್ಞಾನಿಗಳ ಬೀಜೋತ್ಪಾದನಾ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಕೇಂದ್ರದಿಂದ ಸಾಕಷ್ಟು ಬೀಜೋತ್ಪಾದನೆ ಮಾಡಿ ಒಂದು ಏನು ಕರ್ನಾಟಕ ಬೀಜ ನಿಗಮ ಅಂತ ಏನಿದೆ ಆ ಒಂದು ಬೀಜ ನಿಗಮಕ್ಕೆ ರೈತರ ನಾವು ಬೀಜವನ್ನು ಪೂರೈಕೆ ಮಾಡ್ತೀವಿ, ಮತ್ತು ಇಲ್ಲಿ ನಮ್ಮ ಕೇಂದ್ರದಲ್ಲೂ ಸಹ ರೈತರಿಗೆ ಸರಬರಾಜು ಸಹ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಮುಖ್ಯವಾಗಿ ಬೀಜೋತ್ಪಾದನದಲ್ಲಿ ಬಹಳ ನಮ್ಮ ಕೇಂದ್ರದ ಮುಂಚೂಣಿಯಲ್ಲಿದೆ. ಯಾಕಂದ್ರೆ ಈ ಒಂದು ಕೇಂದ್ರ ತುಂಬಾ ಫಲವತ್ತಾಗಿ ತುಂಬಾ ಬೀಜೋತ್ಪಾದಕ್ಕೆ ಹೆಚ್ಚು ಒತ್ತು ಕೊಟ್ಟು ಬಹಳ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಬೀಜೋತ್ಪಾದನಾ ಘಟಕ ಇದೆ. ಮತ್ತು ಇನ್ನೂ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಕೇಂದ್ರದಲ್ಲಿ ಈ ಡಿಪ್ಲೊಮಾ ಕೃಷಿ ಅಂತಂದೇಳಿ ನಮ್ಮ ವಿಶ್ವವಿದ್ಯಾಲಯದಿಂದ ಡಿಪ್ಲೊಮಾ ಕೃಷಿ 2012 ಪ್ರಾರಂಭ ಆಯಿತು. ಇದರಲ್ಲಿ ಸುಮಾರು ಡಿಪ್ಲೊಮಾ ಕೃಷಿ ಮಾಡಿರತಕ್ಕಂಥ ವಿದ್ಯಾರ್ಥಿಗಳು ಮುಂದಿನ ವಿದ್ಯಾಭ್ಯಾಸಕ್ಕೆ ಅಂದ್ರೆ ರೈತರ ಮಕ್ಕಳು ಕೆಲವರು ಬಿ ಎಸ್ ಸಿ ಅಗ್ರಿ ಸೀಟ್ ತಗೊಳ್ಳೋದಿಲ್ಲ, ತಗೊಳ್ಳೋಕೆ ಕಷ್ಟ ಆಗಿರುತ್ತೆ, ಅಂತರ್ ಮಕ್ಕಳಿಗೆ ಅನ್ಯಾಯ ಆಗಬಾರದು, ನಂಗೆ ಡಿಪ್ಲೊಮಾ ಕೃಷಿ ಕಲೀಲಿ ಅನ್ನೋ ಉದ್ದೇಶದಿಂದ ಡಿಪ್ಲೊಮಾ ಕೃಷಿ ಮಾಡಿದ್ರು. ಅದರಲ್ಲಿ ಡಿಪ್ಲೊಮಾ ಕೃಷಿ ಕಲ್ತಕ್ಕಂಥ ಅದರಲ್ಲಿ ಮೆರಿಟ್ ಅಂದ್ರೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಮುಂದಿನ ವಿದ್ಯಾಭ್ಯಾಸ ಅನುಕೂಲ ಆಗಲಿ, ಇಲ್ಲಿಗೆ ಅವರು ವಿದ್ಯಾಭ್ಯಾಸ ಮುಟಕಾಗಬಾರ್ದು ಅಂತೇಳಿ BSc ಅಗ್ರಿ ಪದವಿ ಏನು ಡಿಪ್ಲೊಮಾ ಕೃಷಿ ಮಾಡಿದಂತ ಹುಡುಗರಿಗೆ BSc ಅಗ್ರಿ ಪದವಿಯಲ್ಲಿ ಏನು ಅಡ್ಮಿಷನ್ಸ್ ತಗೊಳ್ತಾರೋ ಅದರಲ್ಲಿ 10% ಸೀಟು BSc ಡಿಪ್ಲೊಮಾ ಅಗ್ರಿ ಮಾಡಿರತಕ್ಕಂಥ ಹುಡುಗರಿಗೆ ಲ್ಯಾಟ್ರಲ್ ಎಂಟ್ರಿ ಅಂತೀವಿ, ಅವ್ರಿಗೆ ಅದು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ ಅದರಲ್ಲಿ ಬಂದಂತಹ ಮೆರಿಟ್ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು BSc ಅಗ್ರಿ ಪ್ರೋಗ್ರಾಮ್ ಸಹ ಸರ್ಕಾರದಿಂದ ಕೊಟ್ಟರು. ಇದರಲ್ಲಿ ತುಂಬಾ ವಿದ್ಯಾರ್ಥಿಗಳು ನಮ್ಮ ಒಂದು ಕೇಂದ್ರದಿಂದ BSc ಅಗ್ರಿ ಮಾಡಿ, MSc ಅಗ್ರಿ ಮಾಡಿ, PhD ಮಾಡಿ ಅವರು ಸಹ ಮುಂದೆ ಒಂದು ಉದ್ಯೋಗ ತಗತಕ್ಕಂಥ ನಮ್ಮ ಜೊತೆಗೆ ವಿಜ್ಞಾನಿಗಳಾಗಿ ಬಂದಂತಹ ಉದಾಹರಣೆಗಳು ಸಹ ಇದ್ದಾವೆ. ಮತ್ತು ಮುಖ್ಯವಾಗಿ ಹೇಳಬೇಕಂದ್ರೆ ಈ ಒಂದು ಡಿಪ್ಲೊಮಾ ಕೃಷಿ ಮಾಡಿದಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಏನು ಕೃಷಿ ಬೀಜ ಉತ್ಪಾದನಾ ಕಂಪನಿಗಳಿರ್ಬೋದು ಅಥವಾ ರಾಸಾಯನಿಕ ಇರತಕ್ಕಂಥ ಕಂಪನಿಗಳಾಗ್ಬೋದು, ಅಂದ್ರೆ ಪೆಸ್ಟಿಸೈಡ್ ಫರ್ಟಿಲೈಸರ್ ಕಂಪನಿಗಳು, ಈ ತರ ಕಂಪನಿಗಳಲ್ಲಿ ಸಹ ತುಂಬಾ ವಿಜ್ಞಾನಿಗಳು ಅಂದ್ರೆ ಕೃಷಿ ಇಲಾಖೆಯಲ್ಲಿ ಸಹ ಕೆಲವು ಆಫೀಸ್ ಕೆಲಸ ಮಾಡತಕ್ಕಂಥ ಹುದ್ದೆಗಳಲ್ಲಿ ರೈತರು ಬಲದಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿಸೋದು, ನರ್ಸರಿ ಮಾಡೋದು, ಬೀಜೋತ್ಪಾದನೆ ಮಾಡೋದು, ಅವರ ಸ್ವಂತ ಒಂದು ಉದ್ಯೋಗನೂ ಸಹ ಸೃಷ್ಟಿ ಮಾಡ್ಕೊಂಡರೆ ಈ ನಿಟ್ಟಿನಲ್ಲಿ ಒಂದು ಕೃಷಿ ಶಿಕ್ಷಣವೂ ಸಹ ನಮ್ಮ ಕೇಂದ್ರದಲ್ಲಿ ನಡೆಯೋದ್ರಿಂದ ಈ ಒಂದು ಕೇಂದ್ರದಲ್ಲಿ ಶಿಕ್ಷಣ ಮತ್ತು ಸಂಶೋಧನೆ ಅಥವಾ ಕೃಷಿ ವಿಸ್ತರಣೆ, ಬೀಜೋತ್ಪಾದನೆ ಎಲ್ಲ ಒಳಗೊಂಡಂತಹ ಕಾರ್ಯಗಳನ್ನು ನಮ್ಮ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತೇವೆ. ಮತ್ತು ನಮ್ಮ ಕೇಂದ್ರದಲ್ಲಿ ಏನು ಮಣ್ಣು ಮಾದರಿ, ಮಣ್ಣಿನ ಪರೀಕ್ಷೆ, ಮಣ್ಣು ಮತ್ತು ನೀರು ಪರೀಕ್ಷೆ ಸಹ ರೈತರಿಗೆ ಮಾಡಿಕೊಡಲಾಗುತ್ತದೆ. ಈ ಎಲ್ಲಾ ಒಂದು ಕಾರ್ಯಚಟುವಟಿಕೆಗಳನ್ನು ರೈತರು ಸದುಪಯೋಗ ಪಡೆದ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಹೆಸರು ಡಾಕ್ಟರ್ ಎಚ್ ಸಿ ಸಣ್ಣ ತಿಮ್ಮಪ್ಪ, ದೂರವಾಣಿ ಸಂಖ್ಯೆ 9481607051, ಮುಖ್ಯ ವಿಜ್ಞಾನಿಗಳು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ. ಧನ್ಯವಾದ ಸರ್. ಇದುವರೆಗೆ ತಾವು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಇಲ್ಲಿಯ ಒಂದು ಸಂಪೂರ್ಣ ಕಾರ್ಯಚಟುವಟಿಕೆಗಳ ಬಗ್ಗೆ ಚಿತ್ರಣ ನಮ್ಮ ಕೇಳುಗರಿಗೆ, ಅದರಲ್ಲಿ ವಿಶೇಷವಾಗಿ ರೈತ ಬಾಂಧವರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದ ಮಾಧ್ಯಮದ ಮೂಲಕ ತಮಗೆ ಇನ್ನೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಧನ್ಯವಾದಗಳು ರೈತ ಬಾಂಧವರೇ. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ಇದುವರೆಗೂ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಇಲ್ಲಿನ ಚಟುವಟಿಕೆಗಳ ಕುರಿತು ಮುಖ್ಯ ವಿಜ್ಞಾನಿ, ಬೇಸಾಯಶಾಸ್ತ್ರ ಮತ್ತು ಮುಖ್ಯಸ್ಥರಾದ ಡಾಕ್ಟರ್ HG ಸಣ್ಣ ತಿಮ್ಮಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಇದುವರೆಗೂ ಸಂದರ್ಶಿಸಿದವರು ಡಾ SM ಸುಧಾಕರ್. ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ಕೇಳಿ ಅಜ್ಜಂಪುರ ತಾಲೂಕು ಗಡಿಹಳ್ಳಿಯ ಪದ್ಮಾವತಮ್ಮ ಹಾಗೂ ತಂಡದವರಿಂದ ತತ್ವ ಪದಗಳನ್ನ. ಮಾಡಿದ ನಾಮ ಓಂ ಶ್ರೀ ಇದುವರೆಗೂ ಅಜ್ಜಂಪುರ ತಾಲೂಕು ಗಡಿಹಳ್ಳಿಯ ಪದ್ಮಾವತಮ್ಮ ಹಾಗೂ ತಂಡದವರಿಂದ ತತ್ವ ಪದಗಳನ್ನು ಕೇಳಿದಿರಿ. ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಈಗ ಪರಿಸರ ಗೀತೆಯನ್ನು ಕೇಳಿ. ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರೆ ನಾಗ. ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರೆ ನಾಗ. ಅರಳ ತೈತಿ ಮಲ್ಲಿಗೆ ಬೇರೆ ನಾಗ. ಬೇರು ತೋರೆ ಬೆಳೆಸೈತಿ ನೀರು ಗೊಬ್ಬರ ಆಹಾರ ಹೀರಿ ಹೀರಿ. ಬೇರಿನೊಳಗ ಬೇರು ತೋರೆ ಬೆಳೆಸೈತಿ ನೀರು ಗೊಬ್ಬರ ಆಹಾರ ಹೀರಿ ಹೀರಿ. ಕೆಂಪು ಮಣ್ಣಿನಾಗ ಮಣಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಬ್ಯಾಗ. ಅರಳ ತೈತಿ ಮಲ್ಲಿಗೆ ಬಿತ್ತಿಗ್ಯಾದ ಅರವತ್ತು ದಿನಕ ಉಣಿಯುತೈತಿ ಜನಕ ಜನಕ. ಬಿತ್ತಿಗ್ಯಾದ ಅರವತ್ತು ದಿನಕ ಉಣಿಯುತೈತಿ ಜನಕ ಜನಕ. ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬಿ. ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬಿ. ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ. ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ. ಕೆಂಪು ಮಣ್ಣಿನಾಗ ಮಣಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಬ್ಯಾಗ. ಅರಳ ತೈತಿ ಮಲ್ಲಿಗೆ ಬೇರಿನ ಬ್ಯಾಗ. ಕಳೆಯು ಕಳೆಯುತೈತಿ ಬೆಳೆಯ ಕಳೆಯು. ಮಲ್ಲಿಗೆ ಒಂದು ಮೋಹಕ ಕಳೆಯು ಕಳೆಯುತೈತಿ ಬೆಳೆಯ ಕಳೆಯು. ಬದುಕುತೈತಿ ಇಪ್ಪತ್ತು ವರ್ಷ ಕಾಡತೈತಿ ವರುಷ ವರುಷ. ಕಾಡತೈತಿ ವರುಷ ವರುಷ. ಬದುಕುತೈತಿ ಇಪ್ಪತ್ತು ವರುಷ ಕಾಡತೈತಿ ವರುಷ ವರುಷ. ಕಾಡತೈತಿ ವರುಷ ವರುಷ. ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಬ್ಯಾಗ. ಅರಳ ತೈತಿ ಮಲ್ಲಿಗೆ ಬೇರಿನ ಬ್ಯಾಗ. ಲಕ್ಷ ಲಕ್ಷ ಬೀಜ ಬಿಟ್ಟು ಕ್ಯಾತಿ ಹಾಕಿ ನಗತೈತೆ ಲಕ್ಷ ಲಕ್ಷ ಬೀಜ ಬಿಟ್ಟು ಕ್ಯಾತಿ ಹಾಕಿ ನಗತೈತೆ ಬಡ ಬೆಳೆಗಾರನ ಕೋಣು ಮುರಿಯುತ್ತೈತೆ ಬಡ ಬೆಳೆಗಾರನ ಕೋಣು ಮುರಿಯುತ್ತೈತೆ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಣ ತೈತಿ ಮಲ್ಲಿಗೆ ಬೇರಿನ ಬ್ಯಾಗ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಣ ತೈತಿ ಮಲ್ಲಿಗೆ ಬೇರಿನ ಬ್ಯಾಗ ಅರಣ ತೈತಿ ಮಲ್ಲಿಗೆ ಬೇರಿನ ಬ್ಯಾಗ ಅರಣ ತೈತಿ ಮಲ್ಲಿಗೆ ಬೇರಿನ ಬ್ಯಾಗ ಅರಣ ತೈತಿ ಮಲ್ಲಿಗೆ ಬೇರಿನ ಬ್ಯಾಗ ಅರಣ ತೈತಿ ಮಲ್ಲಿಗೆ ಬೇರಿನ ಬ್ಯಾಗ ಪರಿಸರ ಗೀತೆಯನ್ನು ಕೇಳಿದಿರಿ ಕರ್ನಾಟಕದಲ್ಲಿ ಬದುಕಿ ಬಾಳಿದ ಹಲವು ವಚನಕಾರರಿದ್ದಾರೆ ಅವರು ರಚಿಸಿದ ವಚನ ಸಾರವನ್ನ ಸಾರ್ವಜನಿಕರಿಗೆ ತಿಳಿಸುವ ವಿಶೇಷ ಕಾರ್ಯಕ್ರಮ ಸರಣಿ ವಚನೋದಯ ಪ್ರತಿ ಸೋಮವಾರ ಬೆಳಗ್ಗೆ 8:30 ಪ್ರಸಾರವಾಗುವ ಈ ಸಾಪ್ತಾಹಿಕ ಸಂಚಿಕೆಯಲ್ಲಿ ವಿವಿಧ ವಿಷಯ ಪರಿಣಿತರು ವಚನ ವ್ಯಾಖ್ಯಾನವನ್ನು ಮಾಡಲಿದ್ದಾರೆ ವಚನಗಾಯನ ವ್ಯಾಖ್ಯಾನದ ಈ ಸಾಪ್ತಾಹಿಕ ಸಂಚಿಕೆಗೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:30 ವಚನೋದಯ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ಬಿಟ್ಟು ಕೇಳುಗರೆ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿವು ಆರೈಕೆ ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ಶಿವಮೊಗ್ಗ ಭಾರತೀಯ ವೈದ್ಯಕೀಯ ಸಂಘದ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂವಿ ಶಿವಮೊಗ್ಗ ಶಾಖೆ ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ ಮಾಡಿ ಚೆನ್ನಾಗಿ ಬಾಳಿ ಸುರಿದು ಕೊನೆಯಲ್ಲ ಬಡಿದು ಮಣಿಗಳ ಸುಲಿಯೋ ಬಾಬಾ ಕೇಳಿದ್ರೆ ನೀವು ಅಡಿಕೆ ಬೆಳೆಗಾರರೇ ಇಲ್ಲ ಅಡಿಕೆ ಬೆಳೆಗಾರರಾಗಬೇಕೆನ್ನುವ ಆಸೆ ಇದೆಯಾ ಹಾಗಾದ್ರೆ ಅಡಿಕೆ ಬೆಳೆಗಾರರಿಗೆ ಇರುವ ವಿವಿಧ ರೀತಿಯ ಸಾಲ ಸೌಲಭ್ಯಗಳು ಸದಸ್ಯರ ಕ್ಷೇಮಾಭಿವೃದ್ಧಿಗೆ ಇರುವ ವಿವಿಧ ಸೌಲಭ್ಯಗಳು ಹಾಗೂ ಗೋದಾಮು ಮತ್ತು ವಿಶೇಷ ಸೌಲಭ್ಯಗಳನ್ನು ತಿಳಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಅಡಿಕೆ ಅರಿಕೆ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯು ಪ್ರತಿ ಸೋಮವಾರ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಭದ್ರಾವತಿ ಚಿತ್ರದುರ್ಗ ಹಾಸನ ಮಂಗಳೂರು ಹಾಗೂ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿದೆ ನಮಸ್ಕಾರ ನಾನು ಡಾಕ್ಟರ್ ಗುರುರಾಜ್ ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ ವಿನಯ್ ಆಫೀಸ್ ಇಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ ಆದ್ರೆ ಮನೆ ತಲುಪಲಿಲ್ಲ ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು ಕಾರು ಅಡ್ಡ ಬರ್ತಿರಲಿಲ್ಲ ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ ನಿಧಾನಿಸಿ ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ ಧೂಪ ಮೇ ಅಧಿಕ ಪರಿಶ್ರಮ ಕರ್ನೆ ಸೆ ಜಾನ್ ಲೇವಾ ಲೂ ಲಗ್ನೆ ಕಾ ಖತರಾ ಹೈ ಇಸ್ಕೆ ಲಕ್ಷಣ ಪಹಚಾನಿಯೇ ತೇಜ್ ಬುಖಾರ್ ಉಲ್ಟಿ ಉಬಕಾಯಿ ಕಮಜೋರಿ ಎಂಠನ್

ಕಾಡಿಚ್ಚಲು ಕಾಡು ಸುಡಲಿಲ್ಲ, ಕಾಡಿಚ್ಚಲು ಕಾಡು ಸುಡಲಿಲ್ಲ.